ಕೆರೆ ಇದು ನಮ್ಮೂ ಕೆರೆ ನೀನು ಮಾಡಿ ಬೆಳಿತಾವ ಇದು ಕರೆ ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಗೀತೆಗಳನ್ನು ಕೇಳುತ್ತಿರುವಿರಿ. ಕಣ್ಣಿನಿಂದ ಹರಿದು ದಿನ ದಿನ ಬೆಟ್ಟವನ್ನೇ ಕೊರೆಯುವುದು ಕೇಳುಗರೆ ಗಮನಿಸಿ, ಇಂದು ರಾತ್ರಿ 8 ಗಂಟೆಗೆ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಂದಿಗೆ ಇಂದು ಬೆಳಗ್ಗೆ 11 ಗಂಟೆಗೆ ಹಂಚಿಕೊಂಡ ಮನ್ ಕಿ ಬಾತ್ ಭಾಷಣದ ಕನ್ನಡ ಅವತರಣಿಕೆ ಮನದಾಳದ ಮಾತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ವಿಜಯನಗರ ವಿಧಾನಸಭಾ ಕ್ಷೇತ್ರದ ಪ್ರೀತಿಯ ಪ್ರಜಾಪ್ರಭುಗಳೇ, ನಿಮಗೆಲ್ಲ ನನ್ನ ನಮಸ್ಕಾರಗಳು. ನಾಳೆ ಹಬ್ಬ ದಸರಾದ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಪ್ರಜಾಪ್ರತಿನಿಧಿ HR ಗವಿಯಪ್ಪ. ಎಂದಿನಂತೆ ಈ ತಿಂಗಳ 29ನೇ ತಾರೀಕು ಬೆಳಿಗ್ಗೆ 9:10 to 10:10 ಒಳಗೆ ಹೊಸಪೇಟೆ ಆಕಾಶವಾಣಿಯ ನೇರ ಫೋನಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡಲಿದ್ದೇನೆ. ನಿಮ್ಮ ಸಮಸ್ಯೆ ಹಾಗೂ ಸಲಹೆ ಸೂಚನೆಗಳೊಂದಿಗೆ ನನ್ನನ್ನು ಸಂಪರ್ಕ ಮಾಡಿ. ಬನ್ನಿ, ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಪಥದತ್ತ ನಾವು ನೀವು ಒಟ್ಟಿಗೆ ಹೆಜ್ಜೆ ಹಾಕೋಣ. ಪ್ರಿಯ ಕೇಳುಗರೆ, ನೆನಪಿಡಿ, ಇದೇ ದಿನಾಂಕ 29/9/2025 ಸೋಮವಾರ ಬೆಳಗ್ಗೆ 9:10 to 10:10 ಹೊಸಪೇಟೆಯ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ HR ಗವಿಯಪ್ಪ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು HRG ಗ್ರೂಪ್ ಹೊಸಪೇಟೆ. ಕೇಳುಗರೆ ಗಮನಿಸಿ, HRG ಗ್ರೂಪ್ ಹೊಸಪೇಟೆ ಇವರ ಪ್ರಾಯೋಜಿತ ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ HJ ಗವಿಯಪ್ಪ ಅವರು. ಸಮಯ ನಾಳೆ ಬೆಳಗ್ಗೆ 9:05. ರೈತ ಬಾಂಧವರೇ, ಆಲಿಸಿ ಚಿತ್ರಗೀತೆಗಳು. ಮೊದಲನೇ ನಗುವು ಹುಣ್ಣಿಮೆ ಮಳೆ, ತುಂತುರು

ಮಣ್ಣಿನಿಂದ ಸಕಲ ದರುಶಮಗಳೆಲ್ಲ ಮಣ್ಣು ಬಿಟ್ಟವರಿ